ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೆ ಕೊಳ್ಳೆ ಹೊಡೆದ್ಮೇಲೆ ತಿಳಿಯುತ್ತೆ ಶಿವಣರೆ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಬಸಣ್ಣ, ಬಿರುಗಾಳಿಯಲ್ಲಿ ನಿನ್ನ ದ್ರಾಕ್ಷ ತೋಟ ಹ್ಯಾಂಗ ಇದ್ದಂಗ ಐತಿ ನೋಡು. ನಮ್ ಮುತ್ಯ ದ್ರಾಕ್ಷ ಹಂದ್ರಕ ಮಹಾವೀರ್ ಸ್ಟೀಲ್ ಬಳಸಿದ್ದ, ಬಹಳ ಗಟ್ಟಿ ಮುಟ್ಟ ಐತಿ ನೋಡು. ಅದಕ್ಕ ಎಷ್ಟು ತಲೆ ಹೋದ್ರು ಚಿಂತಿನ ಇಲ್ಲ. ದ್ರಾಕ್ಷಿ ತೋಟಕ್ಕಾಗಿ ಆಂಗಲ್ ಫ್ಲಾಟ್ ಹಾಗೂ ಚನಲ್ ನಮಗ ಬೇಕಾದ ಸೈಜ್ ನಲ್ಲಿ ಸಿಗ್ತಾವ. ಮಹಾವೀರ್ ಸ್ಟೀಲ್, ಇನ್ನೊಂದು ಮತ್ತೊಂದು ಯಾವುದು ಬೇಡ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.82 ಮೆಗಾಹರ್ಟ್ಸ್. ಸ್ನೇಹಿತರೆ, ಕಿಸಾನ್ ವಾಣಿಯಲ್ಲಿ ಇನ್ನು ಮುಂದೆ ಕೇಳಿ, ಮಾಗಿ ಉಳುಮೆ ಹಾಗೂ ಸಾಂದರ್ಭಿಕ ಬೇಸಾಯ ಕ್ರಮಗಳ ಕುರಿತು ವಿಜಯಪುರ ಕೃಷಿ ಮಹಾವಿದ್ಯಾಲಯದಲ್ಲಿ ಬೇಸಾಯ ತಜ್ಞರಾಗಿರುವ ಡಾಕ್ಟರ್ SS ಯಡಳ್ಳಿ ಅವರೊಂದಿಗೆ ನೇರ ಸಂವಾದ. ಸಂವಾದದಲ್ಲಿ ಅವರನ್ನು ಸಂದರ್ಶಿಸಲಿದ್ದಾರೆ SS ರೂಳಿ ಅವರು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು, ಮತ್ತು ಇವತ್ತಿನ ನೇರ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಈಗ ತಾವು ಸಾಕಷ್ಟು ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದೀರಿ. ವಿಶೇಷವಾಗಿ ಕೊಯ್ಲು ಮಾಡುವಂತಹ ಚಟುವಟಿಕೆಗಳಿರ್ಬೋದು, ಮತ್ತು ಮುಂದಿನ ಕೆಲಸಗಳಿಗೆ ತಾವು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದೀರಿ. ಈ ಸಮಯದೊಳಗೆ ನಮ್ಮ ರೈತರು ಏನು ಮಾಡಬೇಕು, ಯಾವ್ಯಾವ ಚಟುವಟಿಕೆಗಳನ್ನು ಹಾಕ್ಕೊಳ್ಬೇಕು, ಮುಂದಿನ ಒಂದು ಹಂಗಾಮಿಗೆ ನಾವು ಯಾವ ರೀತಿ ತಯಾರು ಆಗಬಹುದು, ಅದಕ್ಕಾಗಿ ನಾವು ಈಗ ಏನು ಮಾಡಬಹುದು, ಯಾವ ಯೋಜನೆಗಳನ್ನು ಮಾಡಿಕೊಳ್ಬಹುದು, ಈ ಎಲ್ಲ ವಿಚಾರಗಳನ್ನು ಕುರಿತಾಗಿ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡೋಣ. ಈ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಇವತ್ತು ನಮ್ಮ ಜೊತೆಗೆ ವಿಜಯಪುರ ಕೃಷಿ ಮಹಾವಿದ್ಯಾಲಯದೊಳಗೆ ಬೇಸಾಯ ತಜ್ಞರಾಗಿರುವಂಥ ಡಾಕ್ಟರ್ GS ಯಡಹಳ್ಳಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಯಡಹಳ್ಳಿ ಅವರೇ, ತಮಗೆ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ರೈತರಿಗೆ ಇವತ್ತಿನ ದಿವಸ ಒಂದು ಮಾರ್ಗದರ್ಶನ ಬೇಕಾಗಿದೆ. ಈ ಸಮಯದೊಳಗೆ ನಾವು ಏನು ಮಾಡಬೇಕು, ಬೆಳೆಯೆಲ್ಲ ಬೆಳೆದು ನಿಂತದ, ಸಾಕಷ್ಟು ಜನ ಕಟಾವು ಮಾಡ್ತಾ ಇದ್ದಾರೆ, ಸಾಗಾಟ ಮಾಡ್ತಾ ಇದ್ದಾರೆ, ಮತ್ತು ಅದನ್ನು ಸಂಗ್ರಹಣೆ ಮಾಡೋದ್ರ ಕಡೆ ಕೂಡ ಅವರು ತೊಡಗಿಕೊಂಡಿದ್ದಾರೆ. ಕೆಲವರು ಬೇರೆ ಮುಂದೆ ಏನು ಮಾಡಬೇಕು ಅನ್ನುವಂಥ ಒಂದು ಯೋಜನೆ ಕೂಡ ಅವರಲ್ಲಿ ಅದ. ಇಂಥ ಒಂದು ಸಂದರ್ಭದೊಳಗೆ ನಮ್ಮ ರೈತರ ಒಂದು ಆದ್ಯತೆ ಏನಿರಬೇಕಂತೀರಿ ಸರ್? ಇವಾಗ ಜನವರಿ ತಿಂಗಳಿಗೆ ಆಲ್ಮೋಸ್ಟ್ ಎಲ್ಲ ಬೆಳೆಗಳೂ ನಮಗೇನು ಕಟಾವಿಗೆ ಬಂದಿರ್ತಾವೆ ಸರ್. ಇನ್ನು ಕಟಾವು ಒಂದಿಷ್ಟು ರೈತರು ಆಲ್ರೆಡಿ ಮಾಡಿದ್ದಾರೆ. ಮಾಡಿದವ್ರಂಥವ್ರು ನಾವು ಮೊದಲನೇದಾಗಿ ಉಳುಮೆಯನ್ನು ಮಾಡಬೇಕಂತ ಹೇಳ್ತೀವಿ. ಈಗ ರೈತರಿಗೂ ಎಲ್ಲ ಗೊತ್ತಿರೋದೇ ಮಾಗಿ ಉಳುಮೆ ಅಂತ ಹೆಸರು ಪ್ರಚಲಿತದಲ್ಲಿರೋದು. ಅದನ್ನು ಮಾಡೋದ್ರಿಂದ ನಮಗೆ ಬಹಳ ಪ್ರಯೋಜನಗಳಿದ್ದಾವೆ. ಮಾಗಿ ಉಳುಮೆ ಯಾವಾಗ ಮಾಡಬೇಕು ಅಂತಂದ್ರೆ, ನಾವು ಕಟಾವು ಮಾಡಿದ ಒಂದು 10-15 ದಿನದ ಒಳಗಾಗಿನೇ ಮಾಡಬೇಕು. ಯಾಕೆ ಅವಾಗ ಮಾಡಬೇಕು ಅಂತಂದ್ರೆ, ನಾವು ಬೆಳೆಯನ್ನು ಕಟಾವು ಮಾಡಿದ ನಂತರ ಮಣ್ಣಿನಲ್ಲಿ ಇನ್ನೊಂದಿಷ್ಟು ತೇವಾಂಶ ಇರ್ತದೆ ಸರ್. ಆ ಇದ್ದಾಗ ನಾವು ಏನಾರ ನಾವು ನೇಗ್ಲ ಹೊಡಿದಾಗಲಿ ಎಲ್ಲ ಮಾಡಿದರೆ ನಮ್ಮ ಉಪಕರಣಗಳಿಗೂ ಏನು ಅಂತ ತೊಂದರೆ ಆಗಲಾರ್ದಂಗೆ ಸರಳವಾಗಿ ನಾವು ಇದ್ದಂಥ ಏನು ಮಣ್ಣನ್ನು ದೊಡ್ಡ ದೊಡ್ಡ ಹೆಂಟಿ ರೂಪದಲ್ಲಿ ನಾವು ಅದನ್ನು ಆಳವಾಗಿ ಉಳುಮೆ ಮಾಡೋದ್ರಿಂದ ಬಹಳ ಪ್ರಯೋಜನಗಳು ಇದ್ದಾವೆ. ಇಲ್ಲಿ ರೈತ ಬಾಂಧವರು ಆಳ ಮಾಗಿ ಉಳುಮೆಯನ್ನು ಮಾಡೋದು ಎಲ್ಲರಿಗೂ ನಿಮಗೆ ಗೊತ್ತಿದ್ದೇ ಇದೆ. ಅದರಲ್ಲಿ ಮುಖ್ಯವಾಗಿ ನಾವು ಏನು ಯಾಕೆ ಇದನ್ನು ಮಾಗಿ ಉಳುಮೆ ಮಾಡ್ತೀವಿ ಅಂತಂದರೆ, ಈ ಮಾಗಿ ಉಳುಮೆ ಮಣ್ಣನ್ನು ಸಡಿಲು ಮಾಡ್ತೀವಿ. ಇಲ್ಲಿವರೆಗೂ ಬಿರುಸಾಗಿ ಗಟ್ಟಿಯಾಗಿ ಕುಂತಿರ್ತದೆ, ಅದನ್ನು ಸಡಿಲು ಮಾಡ್ತೀವಿ. ಸಡಿಲು ಮಾಡಿ ನಾವು ನೇಗ್ಲ ಹೊಡೆದಾಗ ಅವು ಹೆಂಟಿ ಹೆಂಟಿಯಾಗಿ ಬೀಳ್ತಾವೆ. ಇದು ಬೀಳೋದ್ರಿಂದ ನಮಗೆ ಆಳವಾದ ಮಣ್ಣಿನಲ್ಲಿ ಈಗ ಕೀಟಕೋಶಗಳು ಇರ್ತಾವ್ರಿ. ಆ ಕೋಶಕಗಳು ಏನಿರ್ತವೆ ಒಳಗಡೆ ನಿದ್ದೆ ಮಾಡ್ತಿರ್ತಾವ. ಅಂದ್ರೆ ಪತಂಗಗಳು ತತ್ತಿ ಇಟ್ಟು ಹುಳ ಆಗಿ ಕೋಶ ಆಗಿರ್ತದ, ಅದು ಒಳಗಡೆ ಇರ್ತದ. ಅದು ಯಾವಾಗ ಮಳೆ ಬೀಳ್ತದ ಅವಾಗ ಎದ್ದು ಹೊರಗೆ ಬಂದು ಪತಂಗ ಆಗಿ ತತ್ತಿ ಇಟ್ಟು ಮತ್ತೆ ಕೀಡುಗಳು ಆಗ್ತಾವ. ಆ ಕೋಶಗಳು ಏನ್ ಮಾಡ್ತಾವೆ, ಆಳವಾದ ಉಳುಮೆ ಇದ್ದಾಗ ಎಲ್ಲ ಸೂರ್ಯನ ಬೆಳಕಿಗೆ ಬಿಸಿಲಿಗೆ ಸತ್ತು ಹೋಗ್ಬಿಡ್ತಾವ. ಅದು ಒಂದು ನಮಗೆ ಏನೋ ನಿಯಂತ್ರಣ ಮಾಡೋದು. ಇನ್ನೊಂದು, ಸಾಕಷ್ಟು ಪ್ರಮಾಣದಲ್ಲಿ ನಮಗೇನು ರೋಗಾಣುಗಳಿರ್ತಾವೆ, ನಮಗೆ ಬೇಡವಾದಂಥ ಸೂಕ್ಷ್ಮಾಣುಜೀವಿಗಳು, ಅವುಗಳನ್ನು ನಾವು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಮಾಡಿದಾಗ ಆವಾಗ ಅವುಗಳೆಲ್ಲ ಸತ್ತು ಹೋಗ್ತಾವೆ. ಇನ್ನು ಮುಖ್ಯವಾಗಿ ಇದನ್ನು ಮಾಗಿ ಉಳುಮೆ ಯಾಕೆ ಮಾಡಬೇಕಂದ್ರೆ, ನಮ್ಮ ಒಣಬೇಸಾಯ ಪ್ರದೇಶದಲ್ಲಿ ಇರೋದ್ರಿಂದ ನಮಗೆ ಅಕಾಲಿಕವಾಗಿ ಮಳೆಗಳು ಬರ್ತವೆ. ಹೌದಲ್ರಿ, ಹೌದು. ಅವಾಗವಾಗ ಮಳೆ ಬಂದಾಗ ಏನಾಗುತ್ತೆ, ರಭಸವಾಗಿ ಬರ್ತದೆ ಮಳೆಗಳು, ಗುಡುಲು ಸಿಡಲು ಇರ್ತದೆ, ಭಾಳ ರಭಸವಾಗಿ ಬರ್ತದೆ. ಆ ಮಣ್ಣನ್ನು ನಾವು ಉಳುಮೆ ಮಾಡಲಾರ್ದ ಹಂಗೆ ಬಿಟ್ಟಿದ್ದ ರಭಸಕ್ಕೆ ಏನಾಗ್ತಾವೆ, ಮಣ್ಣಿನ ಕಣಗಳು ಛಿದ್ರ ಆಗಿಬಿಡ್ತಾವೆ. ಛಿದ್ರ ಆದ ನಂತರ ಮಣ್ಣಿನ ನೀರಿನ ಜೊತೆ ಮಣ್ಣಿನ ಕಣಗಳು ಎಳ್ಕೊಂಡು ಹೋಗಿಬಿಡ್ತದೆ. ಅವಾಗ ಮಣ್ಣಿನ ಸವಕಳಿ ಆಗ್ತದೆ. ಈ ನೀವು ಹೆಂಟಿಗಳು ಮಾಗಿ ಉಳುಮೆ ಮಾಡಿ ಹೆಂಟಿಗಳಾಗಿದ್ದರಿಂದ ಆ ರಭಸವಾಗಿ ಬಂದಂಥ ಮಣ್ಣು ಹೆಂಟಿ ಮೇಲೆ ಬೀಳ್ತದೆ. ಹೆಂಟಿ ಛಿದ್ರ ಆಗಿ ಏನಾಗುತ್ತೆ, ಅಲ್ಲಿ ನೀರನ್ನು ಅಲ್ಲಲ್ಲಿ ತಗ್ಗುಗಳಿರ್ತಾವೆ, ಅಲ್ಲಿ ನಿಂತ್ಕೊಂಡು ಇಂಗ್ತದೆ. ಅವಾಗ ಮಣ್ಣಿನ ಸವಕಳಿಯನ್ನು ತಡೆಗಟ್ತೀವಿ. ಆಮೇಲೆ ನಮಗೆ ಮಣ್ಣಿನಲ್ಲಿ ತೇವಾಂಶವನ್ನು ಆಳವಾಗಿ ಹಿಡಿದಿಟ್ಕೋತದೆ ಮಣ್ಣು. ಇದು ಮೂರನೇ ಸರ್. ಇನ್ನು ಇನ್ನೊಂದಿಷ್ಟು ರಾಸಾಯನಿಕ ಕ್ರಿಯೆಗಳು ಹೊಂತಾವೆ ಆಳವಾಗಿ ಉಳುಮೆ ಮಾಡೋದ್ರಿಂದ. ನಮಗೇನು ಒಳಗಡೆ ಆಳವಾಗಿ ಏನು ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಇಂಗಾಲ ಅವೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ಗಟ್ಟಿಯಾಗಿ ಹಿಡಿದಿಟ್ಕೋಬೇಕು. ಇಲ್ಲಾರ ಅವು ಬಿರುಕು ಬಿಡ್ನ ಜೊತೆ ನೀರನ್ನು ಆಮೇಲೆ ಹೋಗಿರ್ತದೆ, ಅದ್ರ ಜೊತೆ ಸಾಕಷ್ಟು ಗ್ಯಾಸ್ಗಳೂ ಹೊರಗೆ ಹೋಗ್ತಿರ್ತಾವೆ. ಅದು ಇರೋದ್ರಿಂದ ನಮಗೆ ಏನಾಗುತ್ತೆ, ಈಗ ಉಳುಮೆ ಮಾಡಿದರೆ ಮಾಗಿ ಉಳುಮೆ ಮಾಡಿದರೆ ಶಕ್ತಿ ಬರ್ತದೆ ಬಿಸಿಲು ತಿಂತಂದ್ರೆ ಅಂತ ರೈತರು ಹೇಳ್ತಿರ್ತಾರೆ. ಅದರಲ್ಲಿ ಸಾಕಷ್ಟು ರಾಸಾಯನಿಕ ಕ್ರಿಯೆಗಳನ್ನು ಹೊಂದಿ ಸೂಕ್ಷ್ಮಾಣುಜೀವಿಗಳು ಏನಾಗ್ತವೆ, ನೀರು ಜಾಸ್ತಿ ಇರೋದ್ರಿಂದ ಅವತ್ತರ ಕಾರ್ಯವನ್ನು ಮಾಡಿ ರಾಸಾಯನಿಕ ಕ್ರಿಯೆ ಹೊಂದಿ ಅವು ಏನು ಪೋಷಕಾಂಶಗಳು ಲಭ್ಯ ರೂಪದಲ್ಲಿ ಇರ್ತವೆ. ಇವೆಲ್ಲ ಅಂಶಗಳನ್ನು ನೋಡಿಕೊಂಡು ಮಾಗಿ ಉಳುಮೆ ಮಾಡೋದು ಒಂದು ವಿಷಯ ಸರ್. ಈ ಮಾಗಿ ಉಳುಮೆ ಆದ ನಂತರ ಅಕಸ್ಮಾತ್ ಇನ್ನೂ ಬೆಳೆ ಕಟಾವು ಮಾಡಲಾರ್ದವ್ರು ಇದ್ರಂದ್ರೆ ಬೆಳೆಯನ್ನು ಕಟಾವು ಮಾಡಿ ಆದಷ್ಟು ಒಂದು 10-15 ದಿನದೊಳಗಾಗಿ ತಾವು ಅವರು ರೈತ ಬಾಂಧವರು ಅದನ್ನು ಮಾಗಿ ಉಳುಮೆಯನ್ನು ಮಾಡಬೇಕು ಸರ್. ಮಾಗಿ ಉಳುಮೆ ಭಾಳ ಮುಖ್ಯವಾದಂಥದ್ದು. ಮತ್ತು ಮುಂದಿನ ದಿನಗಳಲ್ಲಿ ಏನಾದರೂ ಈಗ ಕೀಟಗಳು ಬರಬಾರ್ದು ಅಥವಾ ರೋಗ ಬರಬಾರ್ದು, ಬೆಳೆಗಳು ಬಾಧಿಸಬಾರ್ದು ಅನ್ನುವಂಥ ಒಂದು ದೃಷ್ಟಿ ಇಟ್ಟುಕೊಂಡ್ರೆ ಇಲ್ಲಿ ಬಹುತೇಕ ಏನು ಆ ಸಮಸ್ಯೆ ಉದ್ಭವ ಆಗುವಂಥದ್ದು ಇರ್ತದೆ, ಅದು ಬಹಳಷ್ಟು ಪ್ರಮಾಣದೊಳಗೆ ಕಡಿಮೆ ಆಗ್ತದೆ ಅಂತಂತೀರಿ. ಈಗೇನು ಕೀಟಗಳು ಮುಂದಿನ ಸೀಸನ್ದೊಳಗೆ ಬರ್ತಾವ, ಏನು ನಾವು ನಿರೀಕ್ಷೆ ಮಾಡ್ತಾ ಇರ್ತೀವಿ, ಅದರ ಅದು ಅರ್ಧಕ್ಕರ್ಧ ಅದು ಒಂದು ಕಡಿಮೆ ಆಗಿಬಿಡುತ್ತೆ ಸರ್. ಅಂದ್ರೆ ಕೋಶಗಳು ಸತ್ತು ಅಂದ್ರೆ ಅದ್ರ ಮುಂದಿನ ಸಂತತಿ ಕಡಿಮೆ ಆಗಿಬಿಡುತ್ತೆ, ಪತಂಗ ಆಗಂಗಿಲ್ಲ, ತತ್ತಿ ಇಡಂಗಿಲ್ಲ, ಅದರ ವಂಶವನ್ನು ವೃದ್ಧಿ ಮಾಡಂಗಿಲ್ಲ. ಸಾಧ್ಯ ಆದಷ್ಟು ಮಟ್ಟಿಗೆ ಇದನ್ನು ಒಂದು ನಾವು ಸಮಗ್ರ ಕೀಟ ನಿರ್ವಹಣೆ ಒಳಗೆ ಇದು ಒಂದು ಪಾತ್ರ. ಅಂದ್ರೆ ಇದು ಬಹಳ ಮುಖ್ಯವಾದಂತದ್ದು. ಈಗ ನಮ್ಮ ರೈತರು ಮಾಡ್ತಾ ಇದ್ದಾರೆ ಆಳವಾದಂತಹ ಒಂದು ಉಳುಮೆ ಮಾಡ್ತಾ ಇದ್ದಾರೆ, ಆದ್ರ ಇದ್ರ ಕಡೆ ಲಕ್ಷ ಕೊಟ್ಟು ಗಂಭೀರವಾಗಿ ಚಿಂತನೆ ಮಾಡಲೇಬೇಕು ಅನ್ನುವಂಥದ್ದು ಅವರು ತಮ್ಮ ಒಂದು ಇದರೊಳಗೆ ದಿನಚರಿ ಒಳಗೆ ಹಾಕೊಳ್ಬೇಕು, ತಮ್ಮ ಏನು ಕೃಷಿ ಕಾರ್ಯದೊಳಗೆ ಅದನ್ನು ಹಾಕೊಂಡು ಬಿಡಬೇಕು, ಹಾಕೊಂಡು ಮಾಗಿ ಉಳುಮೆ ಮಾಡುವಂಥದ್ದು ಭಾಳ ಮುಖ್ಯ ಅನ್ನುವಂಥದ್ದು. ಆಮೇಲೆ ಈಗೇನು ತಾವು ಅಕಾಲಿಕ ಮಳೆಗಳ ಬಗ್ಗೆ ಹೇಳಿದ್ರಿ, ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಅಕಾಲಿಕ ಮಳೆಗಳು ಆಗ್ತಾ ಇದ್ದಾವೆ. ವಿಶೇಷವಾಗಿ ಈಗೇನು ಫೆಬ್ರವರಿ ನಂತರ ಏನು ಮತ್ತೆ ಮಳೆ ಬರುವಂತಹ ಸಾಧ್ಯತೆಗಳಂತೂ ಭಾಳ ಇರ್ತಾವೆ. ವಾತಾವರಣದೊಳಗೆ ಏನು ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ, ಅದರಿಂದಾಗಿ ವಾತಾವರಣ ಅಸಮತೋಲನ ಆಗಿದೆ. ಇಂಥ ಒಂದು ಪರಿಸ್ಥಿತಿ ಒಳಗೆ ಮೇಲೆ ಮಳೆ ಬರುವಂಥದ್ದು ಮತ್ತು ನುಕ್ಸಾನ ಆಗುವಂಥದ್ದು ಇವೆಲ್ಲ ನಡೆದೇ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಈ ಮಳೆ ನೀರನ್ನು ಸಂಗ್ರಹ ಮಾಡೋದ್ರ ಕಡೆ ನಾವು ಭಾಳಷ್ಟು ಇವತ್ತಿನ ದಿವಸ ಲಕ್ಷ್ಯ ಕೊಡಬೇಕಾಗಿದೆ. ಹೌದು ಸರ್, ಮಳೆ ನೀರು ನಾವು ಸಂಗ್ರಹ ಮಾಡಿದ್ರೆ ಅದ್ರ ಜೊತೆಗೆ ಮಣ್ಣನ್ನು ಕೂಡ ಸಂರಕ್ಷಣೆ ಮಾಡ್ದಂಗೆ ಏನೇನು ಮಾಡ್ಬೋದಂತೀರಿ ನಮ್ಮ ರೈತರು? ಈ ನಮ್ಮ ಬಿಜಾಪುರ ಜಿಲ್ಲೆ ಒಂದು ಏನೈತೆ ಸರ್ ಅಂದ್ರೆ ಉತ್ತರ ಒಣ ಪ್ರದೇಶದಲ್ಲಿ ಬರ್ತದೆ ವಲಯ 3. ಇಲ್ಲಿ ನಮಗೆ ಮಳೆಯ ಪ್ರಮಾಣ ಬಹಳ ಕಡಿಮೆ ಇದೆ ಸರ್, 590 mm ಒಂದು ವರ್ಷಕ್ಕೆ ವಾರ್ಷಿಕವಾಗಿ ಆಗುವಂತ ಮಳೆ. ಈ ಅಕಾಲಿಕ ಮಳೆಗಳು ಬಂದಾಗ ನಮ್ಗೆ ಯಾವುದು ಬೆಳೆ ಇರಂಗಿಲ್ಲ. ಹೌದು, ಅದನ್ನ ನಾವು ಸಂರಕ್ಷಣೆ ಮಾಡ್ಕೋಬೇಕು. ಈ ಮಾಡಲಿಲ್ಲ ಅಂದ್ರೆ ನಮಗೆ 2 ರೀತಿ ತೊಂದರೆ. ಒಂದು, ಮಳೆ ನೀರನ್ನು ನಾವು ಹೊರಗಡೆ ಬಿಡ್ತೀವಿ, ಅದರ ಜೊತೆಗೆ ನಮಗೆ ಫಲವತ್ತಾದ ಏನು ಮಣ್ಣು ಇರ್ತದಲ್ಲ ಅದು ಸವಕಳಿಯಾಗಿ ಹೋಗಿಬಿಡ್ತದೆ. ಇಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ರೈತ ಬಾಂಧವರು ಅಳವಡಿಸ್ಕೊಳ್ಳೇಬೇಕು. ಇರಲಿಲ್ಲ ಅಂದರೆ ಮುಂದೆ ನಮಗೆ ಭಾಳ ಕಷ್ಟ. ನೀರಿನ ಸಮಸ್ಯೆ ಅಂತೂ ತಮ್ಮ ಎಲ್ಲ ರೈತ ಬಾಂಧವರಿಗೂ ಗೊತ್ತಿದ್ದೇ. ಇದ್ದ ನೀರನ್ನು ನಾವು ಎಷ್ಟು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಅನ್ನೋದು ಭಾಳ ಮುಖ್ಯ. ಈ ಮಣ್ಣು ಮತ್ತು ನೀರು ಸಂರಕ್ಷಣೆಯ ಮುಖ್ಯ ಉದ್ದೇಶ ಅಂದರೆ ಒಂದು ವ್ಯಾಖ್ಯಾನ ಇದೆ ಸರ್, ಏನಿದೆ ಅಂತಂದ್ರೆ ಹಿಂದಿನ ಮಹಾಪುರುಷರು ಹೇಳಿದ್ದಾರೆ, ಓಡುವ ನೀರನ್ನ ನಡೆಯುವ ಹಾಗೆ ಮಾಡು, ನಡೆಯುವ ನೀರನ್ನ ತೆವಳುವ ಹಾಗೆ ಮಾಡು, ತೆವಳುವ ನೀರನ್ನ ಇಂಗುವಂತೆ ಮಾಡು ಅಂತ. ಇದರ ಮೂಲ ಉದ್ದೇಶ ಯಾವ್ದಾರ ಓಡಿ ಹೋಗ್ತಿತ್ತಂದ್ರೆ ಅದನ್ನ ನೀರನ್ನು ತಡೆದ ನಾವು ನಡುವಂಗೆ ಮಾಡಬೇಕು, ಅಂದ್ರೆ ಅಲ್ಲಿ ಸಾಕಷ್ಟು ಪ್ರಮಾಣ ನೀರು ಇಂಗುತ್ತದ. ಇದ್ರ ಉದ್ದೇಶ, ಮೂಲ ಉದ್ದೇಶ ಅಂದ್ರೆ ಎಷ್ಟು ಮಳೆ ಆಗತ್ತ ಆ ಮಳೆಯ ನೀರನ್ನ ನಾವು ಇಂಗುವಂತೆ ಮಾಡಬೇಕು. ಈ ಮಳೆ ನೀರನ್ನ ನಾವು ಸಂರಕ್ಷಣೆ ಮಾಡಬೇಕಾದ್ರೆ ಮುಖ್ಯವಾಗಿ ನಾವು 3 ವಿಧಗಳಲ್ಲಿ ಹೇಳ್ತೀವಿ ಸರ್. ಒಂದನೇದು, ಈ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಬದುಗಳ ನಿರ್ಮಾಣ, ಎಲ್ಲರೂ ನಮ್ಮ ರೈತ ಬಾಂಧವರು ಗೊತ್ತಿದೆ ಒಡ್ಡುಗಳು ಹಾಕಬೇಕು, ಬೇಸಿಗೆಯಾಗ ಯಾವ ಕ್ರಾಪ್ ಇರಂಗಿಲ್ಲ ಎಲ್ಲಿ ಲೆವೆಲ್ ಮಾಡಬೇಕು ಅಂತಿರ್ತಾರೆ ಸರ್, ಅದೇ ಬದುಗಳ ನಿರ್ಮಾಣವನ್ನು ಮಾಡ್ಕೋಬೇಕು. ಅದು ಎರಡನೇದಾಗಿ ಈ ಬದುಗಳ ನಿರ್ಮಾಣ ಮಾಡಿದ ನಂತರ ಅಂತರ ಬದುಗಳ ನಿರ್ಮಾಣ ಅಂತ ಬರುತ್ತದೆ. ಅದಾದ ನಂತರ ಇವೆರಡೂ ಆದ ನಂತರ ಇನ್ನೂ ಹೆಚ್ಚಾಗಿ ನೀರಿತ್ತಂದ್ರೆ ಅದನ್ನು ಯಾವ ರೀತಿ ನಾವು ಶೇಖರಣೆ ಮಾಡ್ಕೋಬೇಕು ಅನ್ನೋದೊಂದು ಮುಖ್ಯವಾಗಿ ನಮಗೆ ಬರ್ತದೆ ಸರ್ ಇಲ್ಲಿ. ಅದರಲ್ಲಿ ಕೃಷಿ ಹೊಂಡ ಆಗಲಿ, ಚೆಕ್ ಡ್ಯಾಮ್ ಆಗಲಿ, ನಾಲಾ ಬದು ಆಗಲಿ, ಅವೆಲ್ಲ ಬರ್ತಾವೆ ಸರ್. ಈ ಮೂರು ವಿಧಗಳಲ್ಲಿ ನಾವು ಮಾಡ್ಕೋಬೇಕು. ಇನ್ನು ನಮ್ಮ ಬಿಜಾಪುರ ಜಿಲ್ಲೆಗೆ ಸೂಕ್ತವಾದಂಥ ಬದುಗಳು ಈಗ ಸಂಪಾ ತಳಿ ಬದು ಅನ್ರಿ, ಮಳೆ ಕಡಿಮೆ ಬೀಳುವಂತ ಪ್ರದೇಶ ನಮ್ಮ ಪ್ರದೇಶಕ್ಕೆ ಬಹಳ ಸೂಕ್ತ. ಸಮಪಾತಳಿ ರೇಖೆ ಅಂತಂದ್ರೆ ಒಂದೇ ಎತ್ತರಕ್ಕೆ ಇರುವಂತ ಜಾಗದಲ್ಲಿ ನಾವು ಬದುಗಳನ್ನ ನಿರ್ಮಾಣ ಮಾಡ್ಕೊಂತ ಹೋಗ್ಬೇಕು. ಅವು ಹಿಂಗ ಕ್ರಾಸ್ ಕ್ರಾಸ್ ಬರ್ತಾವ ಸರ್, ಅಂದ್ರೆ ಒಂದಕ್ಕೊಂದು ಇದಾಗದಿಲ್ಲ, ಹೊಂದ್ಕೊಂಡು ಹೋಗೋದಿಲ್ಲ, ಅಂದ್ರೆ ಸಮಾನಾಂತರವಾಗಿ ಇರ್ತಾವ ಎರೆಗಳು ಗೆರೆಗಳು. ಆ ಗೆರೆಗಳಿಗೆ ಅನುಗುಣವಾಗಿ ನಾವು ಏನ್ ಮಾಡಬೇಕು, ಬದುಗಳನ್ನ ನಿರ್ಮಾಣ ಮಾಡ್ಬೇಕಾಗುತ್ತೆ. ಆ ಬದುಗಳನ್ನ ನಿರ್ಮಾಣ ಮಾಡೋದು ಇದು ಒಂದು ಸಂಪಾತಳಿ ಬದು ಅಂದ್ರೆ ಅವಾಗವಾಗ ಒಡ್ ಹಾಕೋಬೇಕು, ನಮ್ಮ ಹೊಲ ಎಲ್ಲ ಲೆವೆಲ್ ಮಾಡಿ ಎಲ್ಲಿ ನೀರ್ ಜಾಸ್ತಿ ತಗ್ಗು ಪ್ರದೇಶ ಇರ್ತದೆ ಅದನ್ನು ಮಾಡಿಕೊಂಡು ನಾವು ಅಲ್ಲಿ ನೀವು ಬೇಕಾದ್ರೂ ಜಾಸ್ತಿ ಇದ್ದ ನೀರನ್ನ ಕೃಷಿ ಹೊಂಡ ಆಗಿ ಪರಿವರ್ತನೆ ಮಾಡ್ಕೋಬಹುದು. ಈ ಸಮಪಾತಳಿ ಬದುಗಳನ್ನ ಮಾಡ್ಕೋಬೇಕು. ಇನ್ನು ಮಳೆ 600 mm ಕ್ಕಿಂತ ಜಾಸ್ತಿ ಎಲ್ಲಿ ಮಳೆ ಆಗ್ತಿರ್ತದೆ ಅಲ್ಲಿ ಗ್ರೇಡೆಡ್ ಬದು ಅಂತ ಬರ್ತದೆ ಸರ್, ಬಟ್ ನಮ್ಮ ಭಾಗದಾಗ ಸಹಜವಾಗಿ ಅದೇನು ಬರಂಗಿಲ್ಲ. ಅದಲ್ಲದೆ ಇನ್ನೊಂದು ಜಿಂಕ್ ಬದು ಅಂತ ಬರ್ತದೆ ಸರ್. ಜಿಂಕ್ ಬದು ಅಂದ್ರೆ ಹೆಂಗೆ, ಈಗ ಒಂದು ಎಕರೆ ಹೊಲ ಐತೆ ಅಂದ್ರೆ ಅದರ 3-4% ಇಳಿಜಾರು ಇರ್ತದ, ಒಂದು 1.5% ಅಂದ್ರೆ 25% ಭಾಗ ಪ್ರತಿಶತವನ್ನ ನಾವೇನ್ ಮಾಡ್ಬೇಕು, ಲೆವೆಲ್ ಮಾಡ್ಕೋಬೇಕು. ಆ ಮ್ಯಾಗ್ನಿಂತ ಬಿದ್ದಂತ ನೀರು, ಮಳೆ ನೀರನ್ನ ಅಲ್ಲಿ ಬಂದು ಶೇಖರಣೆ ಆಗತ್ತೆ. ಇಲ್ಲಿ ನೀವು 2 ಬೆಳೆ ತಗೋಬಹುದು, ಅಲ್ಲಿ 1 ಬೆಳೆ ತಗೋಬಹುದು. ಇದನ್ನ ಸಾಕಷ್ಟು ನಾವು ವೈಜ್ಞಾನಿಕವಾಗಿ ಇದನ್ನ ಮಾಡಿ ಸಾಕಷ್ಟು ರೈತರನ್ನು ಅಳವಡಿಸಿದ್ದಾರೆ. ಎಲ್ಲಿ ಇಲ್ಲಿ ಹುಣಗುಂದ ತಾಲೂಕಲ್ಲಿ ಮಲ್ಲನ ನಾಗರಾಳನ್ ಅವರು ಮಾಡಿದ್ದಾರೆ ಜಿಂಗಬಹುದು. ಅದನ್ನ ಮಾಡ್ಕೊಂಡ್ರೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಮಳೆ ನೀರನ್ನ ಸಂರಕ್ಷಣೆ ಮಾಡ್ಕೋಬಹುದು. ಇವು ಬದುಗಳಾಯ್ತು. ಇನ್ನು ಎರಡೂ ಬದುಗಳ ನಡುವೆ ನಾವು ಈ ಮಾಗಿ ಉಳಿಮೆ ಒಂದು ಏನು ಹೇಳಿನಲ್ಲ, ಅದು ಅಂತರ ಬದುಗಳ ನಿರ್ವಹಣೆಯಲ್ಲಿ ಮಾಗಿ ಉಳಿಮೆಯೂ ಒಂದು ಮಣ್ಣು ಮತ್ತು ನೀರು ಸಂರಕ್ಷಣೆಯ ಅಂಶ. ಇದಾದ ನಂತರ ನಮಗೇನು ಬರ್ತಾವ ಅಂತಂದ್ರೆ, ಈಗ ನಾವು ಚೌಕ್ ಮಡಿ ಬರ್ತಾವ. ಈಗ ಹಿಂಗಾರಿ ನಮ್ಮಲ್ಲಿ ಹಿಂಗಾರಿ ಬೆಳೆ ಇದ್ದಾಗ ಮುಂಗಾರಿಗೆ ಮಳೆ ಕಡಿಮೆ ಆಗ್ತಾ ಇದ್ದಾಗ ನಾವು ಚೌಕ್ ಮಡಿಗಳನ್ನು ಹಾಕೋತೀವಿ ಸರ್, ಅದನ್ನೊಂದು ಮಾಡ್ತೀವಿ. ಅಥವಾ ಬೋದು ಸಾಲಗಳನ್ನು ಮಾಡ್ತೀವಿ. ಆಮೇಲೆ ಈಗ ಬೆಳೆ ಎಲ್ಲ ಬೆಳೆದು ಕಟಾವು ಮಾಡಿರ್ತೀವಿ, ಈ ತೊಗರಿ ಕಟ್ಟಿಗೆ ಆಗಲಿ ಸೂರ್ಪನ್ ದಂಟಾಗಲಿ ಏನ್ ಮಾಡ್ತೀವಿ, ಎಲ್ಲ ಬಡ ಬಡ ಬಡ ಬಡ ತೆಗೆದು ಅವನ್ನೆಲ್ಲ ಸುಟ್ಟು ಬಿಡ್ತೀವಿ ಅಥವಾ ಬದುಕು ಆಗಿಬಿಡ್ತೀವಿ. ಅದನ್ನು ರೈತ ಬಾಂಧವರು ದಯವಿಟ್ಟು ಮಾಡಬೇಡ್ರಿ. ನಿಮಗೆ ಎಷ್ಟು ಕೃಷಿಯ ತ್ಯಾಜ್ಯ ವಸ್ತುಗಳು ಇರ್ತಾವೋ ಅಲ್ಲೇ ಬಿಡುವಂಗೆ ಮಾಡ್ರಿ. ಅವು ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ಮಳೆ ನೀರನ್ನ ಹಿಡ್ಕೊಳ್ಳುವಾಗ ಮಾಡ್ತಾವ. ಅಲ್ಲಿ ಇರೋದ್ರಿಂದ ಅವು ಮತ್ತೆ ನಮಗೆ ಕಳತ್ತು ನಮಗೆ ಗೊಬ್ಬರ ಮುಖಾಂತರ ಆಗ್ತಾವ ಕಡಿಮೆ. ಇದು ಒಂದು ಈ ತ್ಯಾಜ್ಯ ವಸ್ತುಗಳನ್ನ ಅಲ್ಲೇ ಭೂಮಿಯ ಮೇಲೆ ಬಿಡುವುದು. ಆಮೇಲೆ ಅಲ್ಲಲ್ಲಿ ಬೆನಚ್ಕಲ್ಲುಗಳು ಇರ್ತಾವ ಅವನ್ನೆಲ್ಲ ಆರಿಸಿ ಒಗಿತಿರ್ತಾರ, ಅವನು ಅಲ್ಲೇ ಬಿಟ್ರೆ ನಮಗೆ ಏನು ಓಡುವ ನೀರನ್ನ ಅಡೆತಡೆಯಾಗಿ ರಕ್ಷಣೆ ಆಗತ್ತೆ. ಇದು ಒಂದು. ಇವೆಲ್ಲ ನಾವು ಮಳೆಯ ನೀರನ್ನ ಇಂಗುವಂತೆ ಮಾಡೋದು. ಇದಲ್ಲದೆ ಮತ್ತೆ ಇನ್ನೊಂದಿಷ್ಟು ಏನು, ನಾವು ಈಗ ಅಕಸ್ಮಾತ್ ನಾವು ಮಳೆಯ ಪ್ರಮಾಣ ಜಾಸ್ತಿ ಇತ್ತು ನಮಗೆ ಒಂದು ಬೆಳೆ ತಗೊಳಕ್ ಬರ್ತದಪ್ಪ ಅಂತಂದ್ರೆ, ನಾವು ಹೊದಿಕೆ ಬೆಳೆಗಳು ಅಂತ ಬರ್ತಾವ. ಅಂದ್ರೆ ಪೂರ್ತಿ ಭೂಮಿಯನ್ನ ಕವರ್ ಮಾಡೋದು. ಮಳೆ ಬಂದಾಗ ಅವತರನ್ನ ಹನಿಗಳು ಡೈರೆಕ್ಟ್ ಮಣ್ಣಿಗೆ ಬಡಿಲಾರ್ದೆ ಆ ಎಲೆ ಮೇಲೆ ಬಿದ್ದು ಸಾವಕಾಶವಾಗಿ ನೀರು ಕೆಳಗೆ ಬೀಳ್ತದೆ, ಅದು ಇಂಗ್ತದ. ಆ ಉದ್ದೇಶದಿಂದ ಅಂತ ಬೆಳೆಗಳನ್ನ ನಾವು ಹಾಕೋಬಹುದು ಸರ್. ಇದು ಅಂತರ ಬದುಗಳಾಯ್ತು. ಯಾವ್ಯಾವ ಬೆಳೆ ಅಂತೀರಾ ಅಂತ ಒಂದೆರಡು ಮೂರು ತಾವು ಉದಾಹರಣೆ ಕೊಟ್ಟರೆ ಬರೋಬ್ಬರಿ. ಈಗ ಹೆಸರು ಉದ್ದಾಗ್ಲಿ ಅಥವಾ ಅಲಸಂದಿ ಆಗ್ಲಿ, ನೀವು ಬ್ಯಾಸಿಗೆಗೂ ಹಾಕೋಬಹುದು. ಅಲಸಂದಿ ಉದ್ದನು ಬಂದಿದಾವ ಈಗ ಬ್ಯಾಸಿಗೆ ತಳಿಗಳು, PU30N31 ಅಂತೇಳಿ. ಹಾಗೆ ರಾಯಚೂರು ಯೂನಿವರ್ಸಿಟಿಯಲ್ಲಿ ಒಂದು TRCU22 ಅಂತೇಳಿ ಅದನ್ನು ಒಂದು ಬಿಡುಗಡೆ ಮಾಡಿದ್ದಾರೆ. ಈ ರೀತಿ ಬ್ಯಾಸಿಗೆ ತಳಿಗಳು ಬೆಳೆಗಳನ್ನು ಇದಾವೆ, ವೆಲ್ವೆಟ್ ಅದಾವ. ಆಮೇಲೆ ಇನ್ನೊಂದಿಷ್ಟು ಬದುಗಳು, ಅಕಸ್ಮಾತ್ ನೀವು ಬದುಗಳು ನಿರ್ಮಾಣ ಮಾಡಿದ್ರೆ ಅವತರ ರಕ್ಷಣೆ ಮಾಡಲು ಸಾಕಷ್ಟು ನಿಮಗೆ ಬೆಳೆಗಳಿದಾವೆ. ಅವ್ರ ಬದುಗಳು ಆಗಿ ತಾವೇ ಅಡೆತಡೆಯಾಗಿ ಗೋಡೆಯಾಗಿ ನಿರ್ಮಾಣ ಆಗ್ತಾವ. ಅಂತವ್ ಅಂತಂದ್ರೆ ನಾವು ಕಸ್ಸು ಹುಲ್ಲು ಅಂತ ಹುಲ್ಲು ಅದೊಂದು ಏನ್ತೀವಿ, ಇಪೋಮಿಯಾ ಅಂತೇಳಿ. ಅಲ್ಲೆಲ್ಲ ನೀವು ನೋಡ್ಬೇಕು, ಎಲ್ಲರ ರೈತ ಬಂದವ್ರು ನೋಡಿರ್ತಾರೆ, ನೀರ್ ಬಂದ್ ನಿಂತಲ್ಲೆಲ್ಲ ಒಂದು ಅಗಲಂದ ಎಲೆದು ಬೆಳೆದಿರ್ತದ, ಅದು ತಾನೇ ಅಡೆತಡೆ ಗೋಡೆಯಾಗಿ ನಿರ್ಮಾಣ ಆಗಿರ್ತದ. ಅಲ್ಲಿ ಮಣ್ಣನ್ನ ಸಂರಕ್ಷಣೆ ಆಗಿರ್ತದ, ಮಣ್ಣ ನೀರನ್ನ ಜಾಸ್ತಿ ಇಂಗುವಂತೇನು ಮಾಡಿರ್ತದ. ಅಂತವೆಲ್ಲ ಬೆಳೆಗಳನ್ನ ನಾವು ಬೇಷರ್ಮಿ ಅಂತಾರೆ. ಬೇಷರ್ಮಿ ಬಹಳಷ್ಟು ಕಡೆ ನಾವು ಕೇಳಿವಿ ಬೇಷರ್ಮಿ ಅನ್ನುವಂಥದ್ದು. ಅಡ್ಡಿಲ್ಲ, ಅದು ಅಂದ್ರೆ ನೀರಿನ ಸಂರಕ್ಷಣೆ ಮಾಡುತ್ತದೆ, ಆಮೇಲೆ ಮಣ್ಣಿನ ಸಂರಕ್ಷಣೆ ಕೂಡ ಮಾಡ್ತದೆ. ಇಂಥವೆಲ್ಲ ಬೆಳೆಗಳನ್ನು ಬೆಳಿಬೋದು ಅಂತಂತೀರಿ. ಮತ್ತು ಇದರಿಂದ ನಮ್ಮ ರೈತರಿಗೆ ಮೇವಿನ ಒಂದು ಸಮಸ್ಯೆ ಕೂಡ ನೀಗುತ್ತದೆ ಅನ್ನುವಂಥದ್ದು ಒಂದು ವಿಚಾರ ಇಲ್ಲದ. ಆಮೇಲೆ ಈಗ ತಾವು ಸುಬಾಬುಲ್ ಅನ್ನುವಂಥ ಒಂದು ಗಿಡ ನಾವು ಹಚ್ಚಿದ್ದೀವಿ ಅಂತಂದ್ರೆ ಮಣ್ಣಿನೊಳಗೆ ಸಾರಜನಕದ ಸಂರಕ್ಷಣೆ ಕೂಡ ಆಗ್ತದೆ, ಮತ್ತು ವಾತಾವರಣದೊಳಗೆ ಏನು ಸಾರಜನಕ ಇರ್ತದೆ ಅದನ್ನು ಕೂಡ ಹಿಡಿದಿಡುವಂಥದ್ದು ಒಂದು ಆಗ್ತದೆ. ಈಗ ತಾವು ಹೇಳಿದ್ರಿ ಸಾಕಷ್ಟು ಅಲಸಂದಿ ಅಂತಂದ್ರಿ, ಅವ್ರಿ ಅಂತಂದ್ರಿ, ಇಂಥವು ಹಾಕೋದ್ರಿಂದ ಮಣ್ಣಿನೊಳಗೆ ಸಾರಜನಕ ಹಿಡಿದಿಡುವಂಥ ಒಂದು ಪ್ರಮಾಣ ಅಲ್ಲಿ ಕೂಡ ಹೆಚ್ಚಾಗ್ತದೆ. ಡಾಕ್ಟರ್, ಈಗ ತಮಗೆ ಸಾಕಷ್ಟು ಅನುಭವದ ನಮ್ಮ ರೈತರಿಗೆ ಸುಡಬೇಡ ಅನ್ನುವಂಥ ಒಂದು ಮಾತು ಹೇಳಿದ್ರಿ ತಾವು ತಮ್ಮ ಒಂದು ಅನುಭವದೊಳಗೆ ಇತ್ತೀಚಿನ ದಿವಸದೊಳಗೆ ಇದ್ರ ಬಗ್ಗೆ ನಮ್ಮ ರೈತರು ಗಂಭೀರವಾಗಿ ಇದ್ದಾರೋ ಹೆಂಗೆ, ಸಾಕಷ್ಟು ಪ್ರಮಾಣದೊಳಗೆ ಇದು ಕಡಿಮೆ ಆಗ್ಯದನೋ ಹೆಂಗೆ, ಅಥವಾ ಇನ್ನು ಏನು ಮಾಡಬೇಕು ಈ ಒಂದು ನಿಟ್ಟಿನೊಳಗೆ ಕೆಲಸ ಮಾಡಬೇಕಂತ? ಸರ್, ರೈತ ಬಾಂಧವರು ಈಗಾಗಲೇ ನಾವು ನೋಡ್ತಾ ಇದೀವಲ್ಲ ಸರ್, ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲಿ ಕಬ್ಬು ಬೆಳೀತಾ ಇದ್ದಾರೆ ಅವರು ಮಣ್ಣಿನ ಫಲವತ್ತತೆ ಏನು ಕಾಪಾಡಲು ಈಗೇನು ಮಾಡ್ತಾ ಇದ್ದಾರೆ, ಮೊದಲೆಲ್ಲ ಸುಡ್ತಿದ್ರು, ಅದೇ ರೀತಿ ಸೂರ್ಪನ ಕಟ್ಟಿಗೆನೂ ಸುಡ್ತಿದ್ರು. ಇತ್ತಿತ್ತಲಾಗಿ ರೈತರು ಈಗೇನು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಅಂತ ಹೋಗ್ತಾ ಇದ್ದಾರೆ, ಅದಕ್ಕೆ ಮೂಲ ವಸ್ತುನೇ ನಾವು ಕೃಷಿ ತ್ಯಾಜ್ಯ ವಸ್ತು ಬೇಕು. ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಬಹಳ ಅನುಭವ ಅಂದ್ರೆ ಅವ್ರಿಗೆ ಮನವರಿಕೆ ಆಗಿದೆ ಈ ತ್ಯಾಜ್ಯ ವಸ್ತುಗಳನ್ನ ಏನ ಸುಡುವುದರಿಂದ ನಮ್ಮ ಭೂಮಿಗೆ ಕೊಟ್ಟಂತ ಎಲ್ಲ ಫಲವತ್ತನ್ನು ಹೀರ್ಕೊಂಡು ಅದು ಬೆಳೆದಿರ್ತದ, ಅದರಲ್ಲಿ ಇರುವಂತ ಪೋಷಕಾಂಶಗಳನ್ನು ಹಾಳಾಗ್ತಾವ, ಆಮೇಲೆ ಮಣ್ಣಲ್ಲಿ ಇರುವಂತ ಸೂಕ್ಷ್ಮಾಣುಜೀವಿಗಳೂ ಸತ್ತು ಹೋಗ್ಬಿಡ್ತಾವ ಅನ್ನೋದು ಮನವರಿಕೆ ರೈತರಲ್ಲಿ ಇತ್ತಿತ್ತಲಾಗಿ ಜಾಸ್ತಿ ಬರ್ತಾ ಇದೆ ಸರ್. ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕಬ್ಬು ಯಾರು ಬೆಳೀತಾ ಇದಾರೆ ಅವರು ಅದನ್ನೇ ಅಲ್ಲೇ ಪುಡಿ ಪುಡಿ ಮಾಡಿ ಹಾಕಿ ಇತ್ತೀಚಿನ ದಿನಗಳಲ್ಲಿ ಏನಾಗ ಸೂಕ್ಷ್ಮಾಣುಜೀವಿಗಳು ಸಿಗ್ತಾವ, ಕೊಳೆಯುವಂತ ಏನು ರೌದಿ ಕೊಳೆಯುವಂತ ಕೊಳಸುವಂತ ಸೂಕ್ಷ್ಮಾಣುಜೀವಿಗಳು ಅದನ್ನು ಹಾಕ್ತಾರೆ. ಈಗ ವೇಸ್ಟ್ ಡಿಕಾಂಪೋಸರ್ ಅಂತೇಳಿ ಒಂದು 20 ರೂಪಾಯಿ ಬಾಟ್ಲಿ ಅದ ಸರ್, ಅದನ್ನು ಉಪಯೋಗ ಮಾಡ್ಕೊಂಡು 200 ಲೀಟರ್ ಬ್ಯಾರಲ್ದಾಗ ಹಾಕಿ ಇದನ್ನ ಮಾಡಿ ಅದನ್ನ ನಾವು ಮೊಸರಿಗೆ ಹೆಂಗೆ ಹೆಪ್ಪ ಹಾಕ್ತೀವಿ ಹಂಗೆ ದಿನ ಪ್ರತಿ ನಾವು 1 ಬ್ಯಾರಲ್ ಇದ್ದ 4 ಬ್ಯಾರಲ್ಲು 5 ಬ್ಯಾರಲ್ಲು ಹಂಗೆ ಮಾಡ್ಕೊಂತ ಹೋಗ್ಬೋದು. ಅವೆಲ್ಲ ಏನಾಗ್ತಾವ ಅಂದ್ರೆ ಸೂಕ್ಷ್ಮಾಣುಜೀವಿಗಳು ಇರೋದ್ರಿಂದ ಸೂಕ್ಷ್ಮಾಣುಜೀವಿಗಳಿಗೆ ಏನು ಬೇಕು ಆಹಾರ ಬೇಕು, ಮೊದಲನೇದಾಗಿ ತಂಪು ಇತ್ತಂದ್ರೆ ಸಾಕದಕ್ಕೆ ಅದು ಏನು ಸಿಗುತ್ತಲ್ಲ ಅದನ್ನೆಲ್ಲ ಕೊಳಿಸಿಬಿಡ್ತಾವ. ಅಂತ ಸೂಕ್ಷ್ಮಾಣುಜೀವಿಗಳು ಸಾಕಷ್ಟು ಇದಾವೆ ಸರ್, ಈಗ ರೈತರು ಜಾಸ್ತಿ ಜನ ಉಪಯೋಗ ಮಾಡ್ತಾ ಇದ್ದಾರೆ. ಬಟ್ ಇನ್ನಷ್ಟು ರೈತರು ಯಾಂದ್ರೆ ನಮ್ಮ ಒಣಬೇಸಾಯದಾಗ 100ಕ್ಕೆ 100 ಬರಬೇಕು, ಅದು 100ಕ್ಕೆ 100 ಬರಬೇಕು. ಆತ್ಮೀಯರೆ, ಈಗ ತಾವು ಡಾಕ್ಟರ್ ಜಿ ಎಸ್ ಯಡಹಳ್ಳಿ ಅವರು ಬೇಸಾಯ ತಜ್ಞರು, ತಮಗೆ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ತಾವು ಅವರಿಗೆ ತಮ್ಮ ಸಮಸ್ಯೆಗಳನ್ನು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದೊಳಗೆ ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ತಾವು ಅವರಿಗೆ ಪ್ರಶ್ನೆಗಳನ್ನು ಕೇಳಬಹುದು. ಅದಕ್ಕಾಗಿ ನಮ್ಮ ಫೋನ್ ನಂಬರ್ 2703400, ಇನ್ನೊಂದು ನಂಬರ್ 2703500, ವಿಜಯಪುರದ ಎಸ್ಟಿಡಿ ಕೋಡ್ 08352. ಈ ನಂಬರ್ಗಳಿಗೆ ತಾವು ಕರೆ ಮಾಡಿ ತಮ್ಮ ಪ್ರಶ್ನೆಗಳನ್ನು ತಾವು ಈಗ ಕೇಳಬಹುದಾಗ್ಯದ. ಈಗ ಡಾಕ್ಟ್ರೇ, ನಾವು ನಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಕಾಲ ಇದೆ. ವಿಶೇಷವಾಗಿ ನಾವು ಹಸಿರೆಲೆ ಗೊಬ್ಬರ ಉಪಯೋಗ ಮಾಡುವಂಥದ್ದು, ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡುವಂಥದ್ದು, ಅದರ ಜೊತೆಗೆ ಕಾಂಪೋಸ್ಟ್ ಇರ್ಬೋದು, ಎರೆಗೊಬ್ಬರ ಇರ್ಬೋದು, ಇವೇನು ಸಾವಯವ ಅಂತ ನಾವೇನು ಕರೀತಾ ಇದ್ದೀವಿ, ಇವುಗಳನ್ನು ನಾವು ಬಳಸುವಂಥ ಒಂದು ಕೆಲಸ ಮಾಡಬೇಕಾಗಿದೆ. ವಿಶೇಷವಾಗಿ ಹಸಿರೆಲೆ ಗೊಬ್ಬರ ಮತ್ತು ಹಸಿರು, ಉದಾಹರಣೆಗೆ ಹೇಳಬೇಕು ಅಂದರೆ ಸೆಣಬೇನು, ಇಂಥ ಬೆಳೆಗಳನ್ನು ಬೆಳೆಯೋದ್ರಿಂದ ಭಾಳಷ್ಟು ಪರಿವರ್ತನೆ ಆಗ್ತದೆ. ತಮ್ಮ ಅನುಭವ ಏನದಂತೀರಿ ಸರ್? ಈಗ ಬೇಸಿಗೆ ಕಾಲದಲ್ಲಿ ಈಗಾಗಲೇ ನಾವು ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಗಿ ಉಳುಮೆ ಬಗ್ಗೆ ಹೇಳಿದ್ವಿ. ಈಗ ಈ ಬೇಸಿಗೆಗಳಲ್ಲಿ ಇವನೇನು ಹಸಿರೆಲೆ ಗೊಬ್ಬರ ಅಥವಾ ನಾವು ಹೊದಿಕೆ ಗೊಬ್ಬರಗಳನ್ನು ಬೆಳೆಗಳನ್ನು ಬೆಳೆಯಲಿಕ್ಕೆ ನಮಗೆ ನೀರನ್ನು ಬೇಕಾಗುತ್ತೆ. ನಾನು ಆಗಲೇ ನೀವು ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ಮಳೆಯ ನೀರ ಕೊಯ್ಲನ್ನು ಬಿಟ್ಟೆ, ಬದುಗಳ ನಿರ್ಮಾಣ ಹೇಳಿದೆ, ಅಂತರ ಬದುಗಳ ನಿರ್ಮಾಣ ಹೇಳಿದೆ. ಇವನ್ನೆಲ್ಲ ಬೆಳಿಬೇಕಾದ್ರೆ ನಮಗೆ ಹೆಚ್ಚಾಗಿ ಇದ್ದಂತ ಮಳೆ, ಅಕಾಲಿಕವಾಗಿ ಬಂದಂತ ರಭಸವಾಗಿದ್ದ ನಾವು ಹೊರಗಡೆ ಹಳ್ಳಕ್ಕೆ ಬಿಡುವ ಬದಲಿ ಅದನ್ನ ನಾವು ಒಂದು ಕೃಷಿ ಹೊಂಡವನ್ನ ನಿರ್ಮಾಣ ಮಾಡಿಕೊಂಡು ಅದರ ಜೊತೆಗೆ ನಾವು ಅಲ್ಲಿ ನೀರನ್ನ ಸಂಗ್ರಹಣೆ ಮಾಡಿಕೊಂಡು ಒಂದು ಬೆಳೆ ಅಥವಾ ಇಂಥ ಒಂದು ನೀರು ಕೊಟ್ಟರೆ ಇವೆಲ್ಲ ಬೆಳೆ ಬೆಳಿತಾವೆ ಸರ್, 3 ತಿಂಗಳ ಬೆಳೆಗಳು. ಅಂತ ಕೃಷಿ ಹೊಂಡವನ್ನ ನಾವು ದಯವಿಟ್ಟು ರೈತ ಬಾಂಧವರು, ಸಾಕಷ್ಟು ಯೋಜನೆಗಳಿದ್ದಾವೆ ಕೃಷಿ ಇಲಾಖೆಯಲ್ಲಿ, ಕೃಷಿ ಭಾಗ್ಯ ಯೋಜನೆ ಕೃಷಿ ಹೊಂಡಕ್ಕಾಗಿ ಇರೋದು, ಅದನ್ನು ಉಪಯೋಗ ಮಾಡ್ಕೋಬೇಕು. ಈ ಕೃಷಿ ಹೊಂಡದ ನೀರನ್ನ ನಾವು ಬೆಳೆದು ನಾವು ಹಸಿರೆಲೆ ಗೊಬ್ಬರಗಳನ್ನ ಬೆಳಿಬೇಕು ಸರ್, ಅಥವಾ ಹೊದಿಕೆ ಬೆಳೆಗಳನ್ನಾಗಲಿ ಯಾವುದೇ ಬೆಳೆಗಳನ್ನಾಗಲಿ. ಈ ಹಸಿರೆಲೆ ಗೊಬ್ಬರ ಅಂತಂದ್ರೆ ನಮಗೆ ಹಸಿರಾದಂಥ ಎಲೆಗಳನ್ನು ನಾವು ಉಪಯೋಗ ಮಾಡುವುದು. ಇದ್ರಾಗ ಮುಖ್ಯವಾಗಿ ರೈತ ಬಾಂಧವರು ಉಪಯೋಗ ಮಾಡ್ತಾ ಇರೋದು ಒಂದು ಸೆಣಬು, ಇನ್ನೊಂದು ಡೈಂಚ. ಆಮೇಲೆ ಇನ್ನು ಇದ್ರಾಗ ಇವು ಬೀಜ ಬಿತ್ತಿ ನಾವು ಮುಗ್ಗೊಡೀವಿ ಸರ್. ಇನ್ನು ಹಸಿರೆಲೆ ಗೊಬ್ಬರಗಳು ಅಂತದವು, ಹಸಿರು ಗೊಬ್ಬರ ಅಂದ್ರೆ ಬೆಳೆಯನ್ನು ಪೂರ್ತಿ ಹೊಲದಾಗ ಬೆಳೆದು ಅಲ್ಲೇ ಮುಗ್ಗಿಡೋದಕ್ಕೆ ಅಲ್ಲಿ ಹಸಿರು ಗೊಬ್ಬರ ಅಂತೀವಿ ಸರ್. ಹಸಿರೆಲೆ ಗೊಬ್ಬರ ಅಂದ್ರೆ ನಾವು ನಮ್ಮ ಭೂಮಿಯೊಳಗೆ ಬದುಗಳಲ್ಲಿ ಹಾಕಿರ್ತೀವಿ ಗ್ಲಿರ್ಸಿಡಿಯಾ, ಅಥವಾ ಪೊಂಗೇಮಿಯ ಹುಲ್ಗುಲ್ ಗಿಡ ಅಂತೀವಿ, ಅದ್ರ ತಪ್ಪಲ ಸೂಬಬುಲ್ ಅಂತ ತಾವು ಹೇಳಿದ್ರಿ ಇದೆ ಈಗ ಸೂಬಬುಲ್, ಇಂಥವೆಲ್ಲ ಏನು ದ್ವಿದಳ ಧಾನ್ಯ ದ್ವಿದಳಕ್ಕೆ ಸೇರಿದಂಥ ಬೆಳೆಗಳು, ಅವುಗಳನ್ನು ನಾವು ಬೆಳೆದ್ರೆ ಅವು ಹಸಿರೆಲೆ ಗೊಬ್ಬರ ಟೊಂಗಿಗಳನ್ನು ಕಟ್ ಮಾಡಿ ನಮ್ಮ ಭೂಮಿಗೆ ಸೇರಿಸೋದು, ಅವು ಹಸಿರೆಲೆ ಗೊಬ್ಬರ ಬರ್ತಾವೆ ಸರ್ ಇದರಲ್ಲಿ. ಇನ್ನು ಇದ್ರಾಗ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಹೇರಳವಾಗಿ ಉಪಯೋಗ ಮಾಡ್ತಾ ಇರೋದು ಸೆಣಬು. ಸೆಣಬು ನಮಗೆ ಏನು ಬೆಳಿಬೇಕಾದ್ರೆ ಅದರಲ್ಲಿ ಸಾರಜನಕ ವಾತಾವರಣದಲ್ಲಿರುವ ಸಾರಜನಕವನ್ನು ಸ್ಥಿರೀಕರಣ ಮಾಡ್ತದೆ, ಸ್ಥಿರೀಕರಣ ಮಾಡಿ ಅದು ಭೂಮಿಗೆ ಬಿಡುತ್ತದೆ. ಆಮೇಲೆ ಇದರಲ್ಲಿ ಏನು ಬೆಳೆದ ನಂತರ ಹಸಿರೆಲೆ ಏನು ಇರ್ತದಲ್ಲ ಅದನ್ನು ನಾವು ಮುಗ್ಗೊಡೆದು ಭೂಮಿಗೆ ಹಾಕ್ತೀವಿ ಸರ್. ಅದು ಹಾಕೋದ್ರಿಂದ ನೀವು ಶೇಕಡ 20-25% ಸಾರಜನಕವನ್ನು ಕಡಿಮೆ ಮಾಡ್ಬೋದು ಅಂತೀರಿ. ಹಾಂ ಸರ್. ಆಮೇಲೆ ಅದರ ಜೊತೆಗೆ ಇನ್ನೊಂದು ದಯಂಚ ಅಂತೀವಿ, ದಯಂಚ ಬೆಳೆನು ಇದು ಇದನ್ನು ಹಸಿರೆ ಗೊಬ್ಬರ ಆಗಿ ಉಪಯೋಗ ಮಾಡ್ಕೋಬೋದು, ಅದನ್ನು ಬೆಳೀತದೆ. ಈಗ ನಾವು ಹಸಿರೆಲೆ ಗೊಬ್ಬರ ಅದು ದಯಂಚ ಯಾವ್ದಕ್ಕೆ ಜಾಸ್ತಿ ಬೆಳಿತೀವಿ ಅಂತಂದ್ರೆ ಎಲ್ಲಿ ನಮಗೆ ಸಮಸ್ಯಾತ್ಮಕ ಮಣ್ಣು ಸೌಳದು ಇರುತ್ತಲ್ಲ ಅಂತ ಭೂಮಿಗೆ ಇದನ್ನ ನಾವು ಬೆಳೆದ್ರೆ ಅದರಲ್ಲಿ ಭೂಮಿಯಲ್ಲಿ ಇರುವಂತ ಸೌಳನ್ನ ಒಂದಿಷ್ಟು ಹೀರ್ಕೊಂಡು ಅದು ಗೊಬ್ಬರವಾಗಿ ಪರಿವರ್ತನೆ ಮಾಡ್ತದೆ ಮತ್ತು ಮಣ್ಣಿನ ಗುಣಗಳನ್ನು ಪರಿವರ್ತನೆ ಮಾಡಿ ಫಲವತ್ತಾದ ಮಣ್ಣನ್ನ ತಯಾರು ಮಾಡ್ತದೆ. ಇದು ಒಂದು. ಇನ್ನು ಇತ್ತೀಚೆಯಲ್ಲಿ ಇಲ್ಲಿ ಗಂಗಾವತಿ ಮತ್ತು ಕೊಪ್ಪಳ ಅಲ್ಲಿ ಒಣ ಪ್ರದೇಶ ಅಥವಾ ನೀರಾವರಿಯಲ್ಲಿ ಪಿಳ್ಳೆ ಪೆಸರು ಅಂತ ಉಪಯೋಗ ಮಾಡ್ತಾರೆ. ಪಿಳ್ಳೆ ಪೆಸರು ಅದು ಹಸಿರೆಲೆ ಗೊಬ್ಬರ, ಅದು ಬೀಜಗಳನ್ನು ನಾವು ನೀರಿದ್ರೆ ನಿಮ್ಗೆ ಅಕಸ್ಮಾತ್ ನೀರು ಉಗ್ಗಿ ನೀರು ಬಿಟ್ಬಿಟ್ರೆ ಅದು ಹಸಿರಾಗಿ ಬಿಡ್ತದೆ, ಅದನ್ನ ನಾವು ಮುಗ್ಗು ಹೊಡಿಬಹುದು. ಇವೆಲ್ಲ ಹಸಿರೆಲೆ ಗೊಬ್ಬರಗಳು ಏನದಾವಲ್ಲ ಸರ್, ಹಸಿರು ಗೊಬ್ಬರಗಳು ಸೆಣಬಾಗ್ಲಿ ದಯಂಚ ಆಗ್ಲಿ ಮತ್ತೆ ಪಿಳ್ಳೆ ಪೆಸರನ್ನ ಹೇಳಿದೆ, ಇವುಗಳನ್ನ ಹೂ ಬಿಡೋದಕ್ಕಿಂತ ಮುಂಚೆ ನಾವು ಮುಗ್ಗು ಹೊಡಿಬೇಕು. ಅವಾಗ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾರಜನಕವನ್ನ ನಾವು ಭೂಮಿಗೆ ಅಥವಾ ಎಲ್ಲ ಗೊಬ್ಬರಗಳನ್ನ ಭೂಮಿಗೆ ಹಾಕಿದಂಗೆ ಆಗುತ್ತೆ. ಅಂದ್ರೆ ಬಿತ್ತನೆಯಾದ ಅಂದಾಜು ಎಷ್ಟು ದಿವಸಕ್ಕೆ ಅದನ್ನ ಅವರು ಮುಗ್ಗು ಹೊಡಿಬೇಕಂತೀರಿ ಸರ್? ಈಗ ಬೆಳೆ ಕಟಾವು ಮಾಡಿ ತಮಗೇನಾದರೂ ನೀರಿನ ಲಭ್ಯತೆ ಇದ್ರೆ ಇವಾಗ ಮಾಡಿ ಭೂಮಿಗೆ ಸೇರಿಸ್ಬೋದು ಒಂದು, ಅಥವಾ ಮುಂಗಾರು ಇನ್ನೇನು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 45 ದಿನ ಬರ್ತದೆ ಸರ್ ಮುಂಗಾರು ಸ್ಟಾರ್ಟ್ ಮಾಡೋಕ್ಕಿಂತ. ಈಗ ಜೂನ್ ಜುಲೈದಲ್ಲಿ ನಾವು ಬೆಳೆಯನ್ನು ಬಿತ್ತಬೇಕಂದ್ರೆ 45 ದಿನ ಮುಂಚೆ ನಾವು ಹಸಿರೆಲೆ ಗೊಬ್ಬರ ಬೆಳೆದು ಮುಗ್ಗು ಹೊಡೆದು ಮತ್ತು ಭೂಮಿ ತಯಾರು ಮಾಡಿಕೊಂಡು ನಾವು ಬೆಳೆಯನ್ನು ಬಿತ್ತಬಹುದು. ಅಂದ್ರೆ ಸಾಕಷ್ಟು ಪ್ರಮಾಣದೊಳಗೆ ಮಣ್ಣಿನ ಫಲವತ್ತತೆ ಸುಧಾರಣೆ ಆಗ್ತದೆ. ಸುಧಾರಣೆ ಆಗುತ್ತೆ ಸರ್. ಒಂದೇ ಸಲ ಏನು ನಾವು ಮಾಡಿದೀವಿ ಅಂತಂದ್ರೆ ಒಂದೇ ಸಲನೇ ನಾವು ಮಾಡಿವಿ ಅಂತ ಹೇಳಿ ತಿಳ್ಕೊಳ್ಳೋಣ, ಅವಾಗ ಅದಕ್ಕೆ ಸಾಕಷ್ಟು ಸಹಾಯ ಆಗ್ತದೆ. ಆಗತ್ತೆ ಸರ್. ಭೌತಿಕವಾಗಿ ಭೌತಿಕ ಗುಣಧರ್ಮಗಳು ಹೆಚ್ಚಾಗ್ತಾವ, ಯಾಕಂದ್ರೆ ಅದರಲ್ಲಿ ನೀರಿನ ಹಿಡಿದಿಟ್ಟುಕೊಳ್ಳೋ ಮಾತ್ರ ಜಾಸ್ತಿ ಆಗತ್ತೆ. ನಾವು ಮಣ್ಣು ಬರೀ ಮಣ್ಣಿನ ಕಣಗಳು ಇದ್ದು ಇದ್ರ ಜೊತೆ ಅದನ್ನು ಸೇರಿಸಿಬಿಟ್ರೆ ಒಂದ್ ಸ್ವಲ್ಪ ಗಾಳಿ ಆಡೋದು ಅಲ್ಲಿ ನಮಗೆ ಏನು ಕಿಂಡಿಗಳು ಕಾಣ್ತಾವ ಅದರಲ್ಲಿ ನೀರು ಸಾಕಷ್ಟು ಪ್ರಮಾಣದ ಎರಡು ಕಣಗಳ ಮಣ್ಣಿನ ಕಣಗಳಲ್ಲಿ ಹಿಡಿದಿಟ್ಕೋತದ. ಇದು ಒಂದು ನೀರು ಇಂಗುವಿಕೆ ಪ್ರಮಾಣ ಜಾಸ್ತಿ ಆಗತ್ತ. ಆಮೇಲೆ ನಮಗೆ ರಾಸಾಯನಿಕವಾಗಿ ಆ ಗೊಬ್ಬರದಲ್ಲಿ ಇರುವಂತ ಎಲ್ಲ ಪೋಷಕಾಂಶಗಳು ಮಣ್ಣಿಗೆ ಲಭ್ಯವಾಗ್ತಾವ, ಅದನ್ನ ಹಾಕೋದ್ರಿಂದ ಅದನ್ನು ಕಳಿಸಕ್ ಮತ್ತೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಜೈವಿಕ ಅಂದ್ರೆ ನಮಗೆ ಭೌತಿಕವಾಗಿ ರಾಸಾಯನಿಕವಾಗಿ ಜೈವಿಕವಾಗಿ ನಾವು ಮಣ್ಣಿನ ಗುಣಧರ್ಮಗಳನ್ನ ಹೆಚ್ಚಿಸಬಹುದು. ಯಾವುದೇ ಸಾವಯವ ಗೊಬ್ಬರ ಇರ್ಲಾರ್ದೆ ಇದ್ ಅಂದ್ರೆ ಈಗ ನಾವೇನು ಹಸಿರು ಗೊಬ್ಬರವನ್ನು ಉಪಯೋಗ ಮಾಡ್ತೀವಲ್ಲ ಅದರಿಂದನೇ ನಾವು ಸುಧಾರಣೆ ಮಾಡ್ಕೊಳ್ಬಹುದು ಅಂತೀರಿ. ಅದ್ರ ಜೊತೆಗೆ ನೀವು ಬೇರೆ ಸಾವಯವ ವಸ್ತುಗಳಾದ್ರೂ ತಿಪ್ಪೆ ಗೊಬ್ಬರ ಆಗಲಿ ಅಥವಾ ಕಾಂಪೋಸ್ಟ್ ಆಗಲಿ ಇವೆಲ್ಲಗಳನ್ನು ಹಾಕಿದ್ರು ನೀವು ಈ ಮಣ್ಣಿನ ಗುಣಧರ್ಮಗಳು ಹೆಚ್ಚಾಗ್ತವೆ. ಹಾಂ ಹಾಂ. ಈಗ ಭಾಳ ಒಳ್ಳೆಯ ವಿಚಾರ ಹೇಳಿದ್ರಿ, ಯಾಕಂದ್ರೆ ಭಾಳ ಸರಳವಾದಂಥ ಒಂದು ವಿಚಾರ ಮತ್ತು ಆಗಿಂದಾಗ ಆಗುವಂಥದ್ದು, ತಕ್ಷಣ ನಾವೇನು ಬೆಳಿತೀವಿ ಅದರ ಲಾಭ ಅದು ಆಗುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಈ ಬೀಜಗಳ ಪ್ರಶ್ನೆ ಬಂದಾಗ ಈ ದೇಂಚ ಇರ್ಬೋದು ಅಥವಾ ಸೆಣಬಿರ್ಬೋದು ಇವುಗಳ ಬೀಜ, ಇದ್ರ ಬಗ್ಗೆ ನಾವು ವಿಚಾರ ಮಾಡೋಣ. ಈಗ ಒಂದು ಕರೆ ಅದ ನಮಗೆ. ಓಕೆ. ಹಲೋ ಹಲೋ ಆಕಾಶವಾಣಿ. ಹಲೋ ನಮಸ್ಕಾರ ಸರ್, ನಾ ಸಿಂಧಗಿ ತಾಲೂಕು ಕಡ್ಲೆ ಶ್ರೀಮಂತ ಕಬಾಡಿ ಅಂತ ಮಾತಾಡೋದು ಸರ್. ಶ್ರೀಮಂತ ಕಬಾಡಿಗೆ ಅವ್ರು ಮಾತಾಡ್ತಾ ಇದ್ದೀರಿ? ರುಳಿ ಸರಿ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಹೇಳ್ರಿ ಶ್ರೀಮಂತ, ಏನ್ ಪ್ರಶ್ನೆ ಅದ ತಮ್ದು? ನಮಸ್ಕಾರ ನಮಸ್ಕಾರ ನಮಸ್ಕಾರ ಹೇಳ್ರಿ ರೈತರು. ಮಾಡಕ್ ಯಾವ ತಿಂಗಳ ಕಾಲ ಸೂಕ್ತ ಸರ್? ಈಗ ನಾವು ಮಾಗಿ ಉಳಿಮೆ ಬಗ್ಗೆ ನಿಮ್ಗೆ ಈಗಾಗಲೇ ಹೇಳಿದ್ವಿ. ಅದರಲ್ಲಿ ಏನೈತೆ ಅಂದ್ರೆ ನೀವು ಬೆಳೆಯನ್ನು ಕಟಾವು ಮಾಡಿದ ನಂತರ 10-15 ದಿನದ ಒಳಗೆ ಮಾಡ್ರಿ ಅಂತೀವಿ. ಯಾಕೆ ಅಂತಂದ್ರೆ ನೀವು ಭಾಳ ದಿನ ಬಿಟ್ರೆ ಮಣ್ಣಿನಾಗಿರುವಂತ ತೇವಾಂಶ ಏನಿರ್ತದೆ ಮೊದಲೇ ಬಿರುಕು ಬಿಟ್ಟಿರ್ತಾವ, ಮತ್ತಟ್ಟ ಗಟ್ಟಿಯಾಗಿ ನಿಮ್ಮ ಟ್ರ್ಯಾಕ್ಟರ್ ದೊಡ್ಡದು ಹೈ ಎಚ್ ಪಿ ಪವರ್ ಇದ್ದದ್ದು ಬೇಕಾಗತ್ತೆ. ಅದಕ್ಕೆ ನೀವು ಮಣ್ಣಿನಾಗ ತೇವಾಂಶ ಇತ್ತಂದ್ರೆ ಕರೆಕ್ಟಾಗಿ ಅದನ್ನ ನಾವು ಉಳುಮೆ ಮಾಡಬಹುದು. ಹೆಂಟೆ ಹೆಂಟೆಯಾಗಿ ಬರ್ತದೆ, ಸಡಿಲಾಗಿ ಇರ್ತದೆ. ನೀವು ಎಷ್ಟು ದಿನ ಲೇಟ್ ಆಗಿ ಜನವರಿನೇ ನೀವು ಬೆಳೆ ಯಾವಾಗ ಈಗ ಜನವರಿ 20 ಕಟಾವು ಮಾಡಿದ್ರಿ ಅಥವಾ ಫೆಬ್ರವರಿ 10 ಕಟಾವು ಮಾಡಿದ್ರಿ ಅಂದ್ರೆ ಅದರಿಂದ ಒಂದ್ 10-15 ದಿನದ ಒಳಗಾಗೆ ಮಾಡಿದ್ರೆ ಬಹಳ ಸೂಕ್ತ. ಹ್ಞೂನ್ರಿ, ನೀವು ಯಾವುದೇ ಬೆಳೆ ಇರಲಿ, ಯಾವುದೇ ಬೆಳೆ ಕಟಾವು ಮಾಡಿದ 10-15 ದಿನದೊಳಗಾಗಿ ನೀವು ಮಾಡಿದ್ರೆ ಬಹಳ ಒಳ್ಳೆಯದು. ನಮಸ್ಕಾರ ನಮಸ್ಕಾರ ಶ್ರೀಮಂತ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ನಾವು ಅದೇ ಬೀಜದ ಲಭ್ಯತೆ ಬಗ್ಗೆ ಮಾತಾಡ್ತಾ ಇದ್ವಿ. ಸೆಣಬಿನ ಬೀಜ, ದೇಂಚಾದ ಬೀಜ, ಇವು ಎಲ್ಲಿ ನಮ್ಮ ರೈತರಿಗೆ ಸಿಗ್ತಾವ ಅಂತೀರಿ ಸರ್? ಈಗ ಸಾಕಷ್ಟು ಪ್ರಮಾಣದಲ್ಲಿ ಕೃಷಿ ಇಲಾಖೆಯಲ್ಲಿನೂ ಸಬ್ಸಿಡಿ ಒಳಗೆ ದಯಂಚ ಮತ್ತು ಸೆಣಬಿನ ಬೀಜಗಳನ್ನು ಕೊಡ್ತಾ ಇದ್ದಾರೆ ಕೃಷಿ ಇಲಾಖೆಯಲ್ಲಿ. ಅದೇ ರೀತಿ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿನೂ ಬೀಜ ಉತ್ಪಾದನೆ ಮಾಡಿ ಬೀಜಗಳನ್ನು ರೈತರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಅದಲ್ಲದೆ ಸಾಕಷ್ಟು ಪ್ರೈವೇಟ್ ಕಂಪ್ನಿಗಳೂ ಅಥವಾ ರೈತರು ತಾವೇ ಬೆಳೆದು ರೈತರಿಂದ ರೈತರಿಗೆ ಬೀಜಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಆ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾವೆ ಸರ್. ಈಗೇನು ತೊಂದರೆ ಇಲ್ಲ, ತೊಂದರೆ ಇಲ್ಲ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಅವರಿಗೆ ಸರಳವಾಗಿ ಇದನ್ನು ಸಿಗುವಂತಹ ಒಂದು ವ್ಯವಸ್ಥೆ ಸಬ್ಸಿಡಿ ಒಳಗೆ ದಯಂಚನೂ ಇದೆ ಸರ್, ಸೆಣಬನೂ ಇದೆ. ಅಂದ್ರೆ